ಜಿವಿ ನಿರ್ಮಲಾ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. ಇನ್ನು 7:00 to 7:34, ನಂತರ 7:45 to 8:00 ಕೇಳಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಭಾಗವಹಿಸುತ್ತಿರುವವರು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು. ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಡಾ ಮೈಸೂರು ಉಮೇಶ್. ವಿಷಯ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 9:00 ಇಂಗ್ಲಿಷ್ನಲ್ಲಿ ಭಾಷಣ, ಸ್ಪೇಸ್ ಅಂಡ್ ಬಿಯಾಂಡ್ ಪ್ರೊಫೆಷನಲ್ ವಾಯೇಜ್ ಆಫ್ ಡಾ ಕೆ ಕಸ್ತೂರಿ ರಂಗನ್. ಈ ಪುಸ್ತಕ ಕುರಿತು ಮಾತನಾಡುತ್ತಾರೆ ಡಾ ಪಿಜಿ ದಿವಾಕರ್. ಇನ್ನು 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಂಡಿತ್ ಇಂದುಧರ್ ನಿರೋಡಿ ಅವರ ಗಾಯನ, ಆನಂತರ ಪಂಡಿತ್ ಅನಿಂದೋ ಚಟರ್ಜಿ ಹಾಗೂ ಅನುಬ್ರಾತ್ ಚಟರ್ಜಿ ಅವರ ಯುಗಳ ತಬಲಾವಾದನ. 11:00 ಚಿತ್ರಗೀತೆಗಳು.